ಬೊಜ್ಜು ಹಲವು ಕಾಯಿಲೆಗಳಿಗೆ ಮೂಲ ಕಾರಣ. ಸಿಹಿ ತಿಂಡಿ, ತಂಬಾಕು, ಕರಿದ ಪದಾರ್ಥಗಳ ಸೇವನೆ, ನಿಯಮಿತ ವ್ಯಾಯಾಮದ ಕೊರತೆ, ಇವು ಬೊಜ್ಜು ಬೆಳೆಯಲು ಮುಖ್ಯ ಕಾರಣ. ತಜ್ಞ ವೈದ್ಯರಿಂದ ಮಾರ್ಗದರ್ಶನ ಪಡೆದು ಆರೋಗ್ಯ ಕಾಪಾಡಿಕೊಳ್ಳಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:51:34. ಕೇಳಿ ಕಿಸಾನ್ ವಾಣಿ ಕಾರ್ಯಕ್ರಮ. ಕಿಸಾನ್ ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಆಕಾಶವಾಣಿ ವಿಜಯಪುರ. ರೈತ ಬಾಂಧವರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ರಾಸಾಯನಿಕಗಳನ್ನು ಬಳಸುವಾಗ ನಮ್ಮ ರೈತ ಬಾಂಧವರು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಯಾಕಪ್ಪ ಅಂತಂದ್ರೆ ರಾಸಾಯನಿಕಗಳಿಂದ ಬಹಳಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದಾವ. ಆದ್ದರಿಂದ ನಾವು ನೋಡ್ತಾ ಇದ್ದೀವಿ, ಅನೇಕ ರೈತ ಬಾಂಧವರು ರಾಸಾಯನಿಕ ಬಳಕೆಗಳನ್ನು ನಿಲ್ಲಿಸಿ ಸಾವಯವ ಕೃಷಿಯನ್ನು ಅನುಸರಿಸ್ತಾ ಇದ್ದಾರೆ. ಸಾವಯವ ಕೃಷಿ ಅನುಸರಿಸಿದ್ರೆ ಒಳ್ಳೆಯದು, ಮತ್ತು ಅದರ ಜೊತೆಗೆ ರಾಸಾಯನಿಕಗಳನ್ನು ಬಳಸಲೇಬೇಕಾದಂತಹ ಪರಿಸ್ಥಿತಿಗಳು ಉದ್ಭವ ಆದಾಗ ನಾವು ಅವುಗಳನ್ನು ಬಹಳ ಜಾಗರೂಕರಾಗಿ ಉಪಯೋಗ ಮಾಡಿಕೊಳ್ಳಬೇಕು. ಕೃಷಿ ಒಳಗೆ ರಾಸಾಯನಿಕಗಳ ಅತಿಯಾದ ಬಳಕೆಯಿಂದ ಆಗುವಂತಹ ದುಷ್ಪರಿಣಾಮಗಳು ಏನದಾವ ಅನ್ನೋದನ್ನ ನೋಡೋಣ. ರಾಸಾಯನಿಕಗಳನ್ನು ಅತಿಯಾಗಿ ಬಳಸಿದಾಗ ಅವು ಆಹಾರ ಧಾನ್ಯದೊಳಗೆ ಬೆರೆತು ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತವೆ. ಸ್ವಾಭಾವಿಕ ಸಸ್ಯವರ್ಗ ಮತ್ತು ಸ್ವಾಭಾವಿಕ ಶತ್ರುಗಳು ನಾಶವಾಗಿ ಕ್ರಿಮಿ ಕೀಟಗಳ ಉಪಟಳ ಹೆಚ್ಚಾಗ್ತದೆ. ಮಣ್ಣಿನ ಆರೋಗ್ಯ ಸಂಪೂರ್ಣವಾಗಿ ಹದಗೆಟ್ಟು ಮುಂದಿನ ಪೀಳಿಗೆಗೆ ವ್ಯವಸಾಯಕ್ಕೆ ಯೋಗ್ಯವಾದಂತಹ ಭೂಮಿನೇ ದಕ್ಕಲಾರದಂಗ ಪರಿಸ್ಥಿತಿ ಉಂಟಾಗಬಹುದು. ಮಣ್ಣಿನೊಳಗಿರುವಂತಹ ನೀರು ಮಲಿನಗೊಂಡು ಕೃಷಿ ಹೊಂಡ ಸೇರಿ ಅದರ ನಂತರ ಅದನ್ನು ಸೇವಿಸುವಂತಹ ಪ್ರಾಣಿ ಪಕ್ಷಿಗಳು ಮತ್ತು ಅಲ್ಲಿ ವಾಸಿಸುವಂತಹ ಮೀನುಗಳು ಅವನತಿಯ ಅಂಚನ್ನು ತಲುಪಬಹುದು. ಬಳಸುವ ದಿನಾಂಕ ಮುಗಿದಂತಹ ಅಥವಾ ನಿರ್ಬಂಧನೆಗೊಂಡಂತಹ ರಾಸಾಯನಿಕಗಳನ್ನು ಬಳಸುವುದರಿಂದ ಪ್ರಕೃತಿಯ ಮೇಲೆ ಗಂಭೀರವಾದಂತಹ ಪರಿಣಾಮ ಉಂಟಾಗ್ತದೆ. ಸಾಧ್ಯವಾದಷ್ಟು ಈ ರಾಸಾಯನಿಕಗಳನ್ನು ಬಳಸದೇ ಇರುವುದು ಒಳ್ಳೆಯದು. ನಮಗೆ ಆಸರೆಯಾಗಿರುವಂತಹ ಪ್ರಕೃತಿಯ ಬಗ್ಗೆ ಕಾಳಜಿ ವಹಿಸಬೇಕು. ಸ್ವಾಭಾವಿಕ ಶತ್ರುಗಳನ್ನು ಉಳಿಸುವುದಕ್ಕೆ ಪ್ರಯತ್ನ ಮಾಡಬೇಕು ಮತ್ತು ಸಮಗ್ರ ಕೀಟ ರೋಗ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕು. ಜೈವಿಕ ಹತೋಟಿ ಕ್ರಮಗಳನ್ನು ಮುಖ್ಯವಾಗಿ ಅವಲಂಬಿಸಬೇಕು ಮತ್ತು ಅನುಸರಿಸಬೇಕು. ರೋಗ ಪೀಡೆಯನ್ನು ಸರಿಯಾಗಿ ಪರೀಕ್ಷಿಸಿದ ನಂತರವಷ್ಟೇ ಅದಕ್ಕೆ ಶಿಫಾರಸು ಮಾಡಿದಂತಹ ಔಷಧಿಯನ್ನೇ ಶಿಫಾರಸು ಮಾಡಿದ ಪ್ರಮಾಣದೊಳಗೆ ಮಾತ್ರ ಬಳಸ್ತಕ್ಕದ್ದು. ಇನ್ನ ಕೃಷಿ ರಾಸಾಯನಿಕಗಳನ್ನ ಬಳಸಲೇಬೇಕು ಅನ್ನುವಂತ ಒಂದು ಸಂದರ್ಭದೊಳಗ ಯಾವುದೇ ರಾಸಾಯನಿಕ ಔಷಧಿಯನ್ನ ಶಿಫಾರಸು ಮಾಡಿದ ಪ್ರಮಾಣದೊಳಗ ಶಿಫಾರಸು ಮಾಡಿದ ಸಿಂಪರಣಾ ಉಪಕರಣದಿಂದ ಮಾತ್ರ ಸಿಂಪರಣೆ ಮಾಡಬೇಕು. ಸಿಂಪರಣೆ ಮಾಡಿದ ನಂತರ ಕನಿಷ್ಠ 12-24 ತಾಸುಗಳ ತನಕ ತಾಕುಗಳಿಗೆ ನೀರು ಉಣಿಸಬಾರದು. ಜಡಿಮಳೆ ಅಥವಾ ತಕ್ಷಣ ಮಳೆಯಾಗುವ ಸೂಚನೆ ಇದ್ರೆ ಸಿಂಪರಣೆಯನ್ನ ಮುಂದೂಡುವುದು ಸೂಕ್ತವಾದಂತಹದ್ದು. ಒಂದು ವೇಳೆ ಮಣ್ಣಿನೊಳಗ ಹುಟ್ಟಿಬರುವಂತಹ ಜೀವಿಗಳಿಂದ ರೋಗ ತಗಲಬಹುದಾಗಿದ್ರೆ ಮಣ್ಣಿಗೆ ಔಷಧಿ ಹಾಕುವ ಬದಲು ಬಿತ್ತನೆ ಮಾಡುವ ಬೀಜಕ್ಕೆ ಶಿಫಾರಸು ಮಾಡಿದ ಪ್ರಮಾಣದೊಳಗ ಉಪಚಾರ ಮಾಡಿ ಬಿತ್ತನೆ ಮಾಡುವುದು ಒಳ್ಳೆಯದು. ಒಂದು ವೇಳೆ ಲಘುಗಾಳಿ ಬೀಸ್ತಾ ಇರುವಂತಹ ಪಕ್ಷದೊಳಗ ಗಾಳಿಗೆ ವಿರುದ್ಧವಾಗಿ ನಿಂತು ಸಿಂಪರಣೆ ಮಾಡಬಾರದು. ಔಷಧಿ ಸಿಂಪರಣೆ ಮಾಡುವಾಗ ಮುಖವಾಡ ಮತ್ತು ಕೈ ಕವಚಗಳನ್ನು ತಪ್ಪದೆ ಬಳಸಬೇಕು. ಸಿಂಪರಣೆ ಮಾಡಿದ ನಂತರ ಕೈಗಳನ್ನು ಸೋಪು ಹಚ್ಚಿ ಚಲೋತ್ನೆಗೆ ತೊಳ್ಕೊಳ್ಬೇಕು. ತೊಟ್ಟ ವಸ್ತ್ರಗಳನ್ನು ಬದಲಾಯಿಸಬೇಕು. ಈ ಎಲ್ಲ ವಿಷಯಗಳ ಜೊತೆಗೆ ರೈತರು ಸಸ್ಯ ಸಂರಕ್ಷಣೆಯೊಳಗೆ ಯಾವುದೇ ಅನುಮಾನ ಅಥವಾ ಗೊಂದಲಗಳು ಇದ್ದವು ಅಂತಂದ್ರೆ ಸಮೀಪದ ಕೃಷಿ ಅಧಿಕಾರಿಗಳು ಅಥವಾ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರನ್ನು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದಾಗಿದೆ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ನಾವು ಇವತ್ತು ಜಮಖಂಡಿ ತಾಲೂಕು ಸಾವಳಗಿ ಗ್ರಾಮದೊಳಗಿದ್ದೀವಿ. ಇಲ್ಲಿಯ ರೈತರನ್ನ ಮಾತಾಡಿಸಿ ಅವರ ಅನುಭವಗಳನ್ನ ತಮ್ಮ ಎದುರಿಗೆ ಬಿಚ್ಚಿಡೋದಕ್ಕೆ ನಾವು ಈ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಈಗ ನಮ್ಮ ಜೊತೆಗೆ ಅನುಭವಸ್ಥ ರೈತರಾಗಿರುವಂತಹ ಶಿವಲಿಂಗಪ್ಪ ಪರಪ್ಪ ಶೇಗುಣಶಿಯವರು ನಮ್ಮ ಜೊತೆಗೆ ಇದ್ದಾರೆ. ಸುಮಾರು 30 ಎಕರೆ ಪ್ರದೇಶದೊಳಗೆ ಅವರು ಕಬ್ಬಿನ ಬೇಸಾಯ ಅಲ್ಲದೆ ಮೆಕ್ಕೆಜೋಳದ ಬೇಸಾಯ ಅಲ್ಲದೆ ಬೇರೆ ಬೇರೆ ಬೆಳೆಗಳನ್ನು ಕೂಡ ಅವರು ಬೆಳೀತಾ ಇದ್ದಾರೆ. ಕಳೆದ 2 ದಶಕಗಳಿಂದ ಸುಮಾರು 20 ವರ್ಷಗಳಿಂದ ಅವರು ಕೃಷಿಯೊಳಗೆ ತೊಡಕೊಂಡಿದ್ದಾರೆ. ಯಾವ ರೀತಿ ಅವರು ಕೃಷಿಗೆ ಬಂದರು ಮತ್ತು ಇಲ್ಲಿಯ ಅನುಭವಗಳು ಏನು ಅನ್ನೋದನ್ನು ಅವರಿಂದ ನಾವು ಕೇಳೋಣ. ನಮಸ್ಕಾರ ಶಿವಲಿಂಗಪ್ಪ ಶೇಗುಣಶಿಯವರೇ. ನಮಸ್ಕಾರ ಸರ್. ಸುಮಾರು 20 ವರ್ಷದಿಂದ ನಾವು ಅಗ್ರಿಕಲ್ಚರ್ ಮಾಡ್ತಾ ಇದ್ದೀವಿ ಸರ್. ನಮ್ಮ ಫಾದರ್ ತೀರಿ ಹೋದ್ಮ್ಯಾಗ ಪೂರ್ತಿ ಜವಾಬ್ದಾರಿ ನಮ್ಮಗೆ ಬಂದು ಕಬ್ಬ ತೊಗರಿ ಉದ್ದ ಮೆಕ್ಕೆಜೋಳ ಈ ಥರ ಮಾಡ್ತಾ ಇದ್ವಿ ಸರ್. ಮೆಕ್ಕೆಜೋಳದ್ದು ಸ್ವಲ್ಪ ಕ್ರಾಪ್ ಲಾಸ್ ಬರೋದೆ ಸರ್. ಈಗ ಅದು ಕೀಟ ಬಾಧೆಯಿಂದ ಅದು ಸ್ವಲ್ಪ ಔಷಧ ಒಂದು 5-6 ಸಿಂಪರಣೆ ಆಗುತ್ತೆ ಸರ್ ಬೇಸಿಗೆಯಲ್ಲಿ. ಆದರೆ ಮಳೆಗಾಲದಾಗಾದ್ರೆ ಒಂದು 2-3 ಕಡಿಯೋಕ್ಕಾಗ್ಬೋದು. ಅದು 1-2 ವರ್ಷನಾಗ ಅಷ್ಟೇ ಇದ್ರಿ ಈಗ ಅದಕ್ಕೆ ಆ ಸುಳಿ ಹೋಗಿಬಿಡುತ್ತೆ ಸರ್. ಸುಳಿಯಾಗ ತಿನ್ನೋ ಹುಳ ಬಂದೈತೆ ಅದು. ಅದು ಬೆಂಜೋ ಇಟ್ಟತ್ತು ಒಂದು ಕ್ರಿಮಿನಾಶಕ ಬರುತ್ತೆ, ಅದನ್ನು ಸ್ಪ್ರೇ ಮಾಡಿ ಈಗ PSC ಅಂತ ಹೇಳಿ ಒಂದು ಬಂದದ ಸರ್ ಹೈಬ್ರಿಡು. ಅದು ಎಕರೆಗೆ ಒಂದು 30 ಕ್ವಿಂಟಲ್ ತನಕ ಬೆಳಿತೀವಿ ಸರ್ ನಾವು. ಮೊದಲಾದ್ರೆ 8-10-15 ಅಷ್ಟಿತ್ತು. ಈಗ ಸ್ವಲ್ಪ ಸಾಲ ಅಂತರ ಹೆಚ್ಚಿಗೆ ಮಾಡಿ ಗಾಳಿ ಆಡುವಂಗೆ ಸ್ವಲ್ಪ ತೆಳಗಿನ ಎಲೆಗಿಲಿ ತೆಗೆದು ಗಾಳಿ ಆಡೋಂಗೆ ಮಾಡಿ ತೆಲೋ 2-2 ತಿನಿ ಬರುತ್ತೆ ಸರ್. ಅದು ಇಂಪ್ರೂವ್ ಆಗಿದೆ ಸರ್. ಅಕ್ಕ, ಈಗ ಈ ಮೆಕ್ಕಿ ತೆನೆ ಏನದಲ್ಲ, ಇದನ್ನು ನೀವು ಹೈಬ್ರಿಡ್ ಬೆಳೀತಾ ಇದ್ದೀರಿ, ಅದನ್ನು ಮಾರಾಟ ಮಾಡುವಂಥ ಒಂದು ಸಂದರ್ಭದೊಳಗೆ ದೊಡ್ಡ ತೆನೆ ಸಣ್ಣ ತೆನೆ ಹಿಂಗೆ ಸೆಪ್ರೇಟ್ ಮಾಡಿ ಏನಾದರೂ ಮಾರಾಟ ಮಾಡ್ತಾ ಇದ್ದೀರಾ ಹೆಂಗೆ? ಇಲ್ಲ ಸರ್, ಒಂದೇ ಥರ ರೀ. ಒಂದು ಟೈಪ್ ರಾಶಿ ಮಾಡಿಬಿಡ್ತೀವಿ ಸರ್. ಮಾರ್ಕೆಟ್ಗೆ ಹೋಯ್ತೀವಿ, APMC ಒಳಗೆ ಚಲೋ ಇದು ಖರೀದಿ ಮಾಡಿ ಅಲ್ಲಿ ಕೊಡ್ತೀವಿ ರೀ. ಅಲ್ಲಿ ಖರೀದಿ ಅವ್ರು ಮಾಡದೇ ಇದ್ರೆ ಹೊರಗೆ ವ್ಯಾಪಾರಿಗೆ ಕೊಡ್ತೀವಿ ಸರ್. ಈಗ ಸದ್ಯ ಪ್ರೆಸೆಂಟ್ ಅಂತೂ ರೇಟ್ ಚಲೋ ಸರ್, 2300 ತನಕ ಐತಿ. ಈಗ ಇನ್ನೊಂದು ತುಸು ದಿವಸ ಹೋದ್ರೆ ಎಲ್ಲರೂ ರೈತರದ್ದು ಬರ್ತಾರೆ, 1400 ತನಕ ಬರ್ತೈತಿ. ಆ ಟೈಮ್ದಾಗ ಸ್ವಲ್ಪ ಲಾಸ್ ಆಕೈತಿ. ಅದು ಸೀಸನೇಬಲ್ ನೋಡ್ಕೊಂಡು ಮಾಡ್ಕೊಳ್ಳೋದು ಸರ್. ನಮ್ಮ ದನಗಳು ಇರ್ತಾವಲ್ರಿ, ನಾವೇ ನಮ್ಮದು ರೇಟ್ ಇದ್ರೆ ಮಾರ್ತೀವಿ, ಇಲ್ಲಿಗೆ ದನಗಳಿಗೆ ಹಾಕಿಬಿಡ್ತೀವಿ. ದನಗಳು ಮತ್ತು ಹೈನುಗಾರಿಕೆನೇ ಇರ್ತದೆ ಸರ್ ನಮ್ಮದು. ಸಗಣಿ ಗೊಬ್ಬರ ಆಗುತ್ತೆ, ಒಂದು 3 ಆಕಳ 3 ಎಮ್ಮೆ ಒಂದು ಸಣ್ಣ ಹಿಂಗೆ ಟೋಟಲ್ ಒಂದು 12 ದನ ಅದಾರೆ ಸರ್ ನಮ್ಮದು. ಮತ್ತು ಅದಕ್ಕೆ ಭಾಳ ರೇಟ್ ಕಮ್ಮಿ ಇತ್ತಂದ್ರೆ ಬರೋಬ್ಬರ ಹಾಕಿಬಿಡ್ತೀವಿ ಸರ್. ಅವ್ಕೆ ಒಡಿಸಿ ದನಗಳಿಗೆ ಹಾಕ್ತೀವಿ ರೀ. ಮತ್ತು ರೇಟ್ ಚಲೋ ಇದ್ರೆ ನಮ್ಗೆ ಬೇಟ್ ಬೇಕಾಗಿ ಇಟ್ಕೊಂಡು ಉಳಿದು ಮಾರ್ತೀವಿ ಅಷ್ಟೇ. ಮತ್ತು ಒಂದು 2-3 ತಿಂಗಳ ತನಕ ಸ್ಟೋರೇಜ್ ಮಾಡ್ಬೋದು ಸರ್ ನಮ್ಮಲ್ಲಿ. ಮುಂದಾದ್ರೆ ಅವ್ನು ಉಸಿ ಗಿಸಿ ಹಾಕೋ ಅಂತ ಹೇಳಿ ಅದ್ರಾಗ ರೇಟ್ ಬಂದ್ರೆ ಹಂಗೆ ಬರ್ಲಿಕ್ಕೆ ಇದ್ದಂಗೆ ಕೊಟ್ಬಿಡ್ಬೇಕು ಸರ್. ಅನಿವಾರ್ಯ ಅದು, ಈ ಥರ ಐತೆ ಸರ್. ಅದಕ್ಕೆ ಈಗ ಮೆಕ್ಕೆಜೋಳಕ್ಕೆ ಹುಳ ಬಂತು, ಅದರಿಂದ ಭಾಳ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರಿ. ಈ ಬಗ್ಗೆ ನೀವು ಯಾರಾದರೂ ವಿಜ್ಞಾನಿಗಳನ್ನು ಸಂಪರ್ಕ ಮಾಡಿ ಹೌದ್ರಿ ಇಂಥದ್ದೊಂದು ಸಮಸ್ಯೆ ಅದ ನಮ್ಮಲ್ಲಿ, ಇದಕ್ಕೇನಾದರೂ ನೀವು ಪರಿಹಾರ ಹೇಳ್ತೀರಿ ಅನ್ನೋದ್ರ ಬಗ್ಗೆ ನೀವೇನಾದರೂ ಅವರಿಗೆ ಭೇಟಿ ಮಾಡಿ ಕೇಳಿ ಇದರಿಂದ ಒಂದು ಹೊರಗೆ ಬರಬೇಕು ಅನ್ನುವಂಥದ್ದು ಏನಾದರೂ ವಿಚಾರ ಮಾಡಿರಿ ಹೆಂಗೆ? ಹಾಂ, ಮಾಡಿವಿ ಸರ್. ಕೃಷಿ ಅಧಿಕಾರಿಗಳನ್ನು ಭೇಟಿ ಆದ್ರೆ ಸರ್ ತೋಟಗಾರಿಕೆ ಆಫೀಸ್ನಾಗ. ಅದೇನೋ ಆಸ್ಟ್ರೇಲಿಯಿಂದ ಬಂದತ್ತೆ ಸರ್ ಕೀಟ. ಅದು ಆಸ್ಟ್ರೇಲಿಯಾ ಕೀಟ ಇದು ಪೂರ್ತಿ ಹೋಗ್ಲಾಡ್ಸ್ಲಕ್ಕಂತೂ ಆಗಂಗಿಲ್ಲ, ನೀವು ಟೆಂಪ್ರರಿ ಇದು ಸ್ಪ್ರೇ ಮಾಡಿಕೊಂಡು ಬೆಳೆಸ್ಕೋಬೋದು ಅಂತ ಹೇಳಿದ್ರಿ ಸರ್. ಅವ್ರ ಗಾರ್ಡನ್ಸ್ ಮ್ಯಾಗ ನಾವು ಸ್ಪ್ರೇ ಗ್ರೇ ಮಾಡಿಕೊಂಡು ಮತ್ತು ಆ ಸ್ಪ್ರೇದಾಗ ಟಾನಿಕ್ ಹಾಕ್ತೀರಿ, ತೋಣಿ ಗಿಣಿಕ್ ಹಾಕಿ ಜರ ಹಂಗೆ ಒದ್ದಾಡ್ಕೊತ ಹೊಂಟಿವಿ ಸರ್. ಈಗ ಸದ್ಯ ಅದೊಂದು ಹೋದ್ರೆ ಭಾಳ ಅನುಕೂಲ ಆಕ ಸರ್ ರೈತರಿ. ಈಗ ಸುಮಾರು ಅಂದ್ರೆ ಒಂದು 10 ಸ್ಪ್ರೇ ಬೇಕು ಸರ್ ಈ ಟೈಮ್ದಾಗ ಬೆಳೆದ್ರೆ. ಮಳೆಗಾಲದಾಗ ಅಂದ್ರೆ ಒಂದು 2-3 ಕಳೆಯೋಕ್ಕಾಗೋದ್ರಿ. ಈ ಬ್ಯಾಸಿಗೆ ಜರ ಹೆಚ್ಚಿ ಹೆಚ್ಚಿಗೆ ಇರ್ತದೆ ಸರ್. ಅದು ಒಂದು ಸಮಸ್ಯೆ ಐತಿರ ಸರ್. ಔಷಧ ಹೊಡಿದಂದ್ರೆ ಮುಂಜಾನೆ ಬೆಳಗ್ಗೆ 10 ಮಟ ಅಟ್ಟ ಹೊಡಿಬೇಕು ಸರ್. ಅದಕ್ಕೆ ಅದು ಮೇಯಕ್ಕೆ ಹೊರಗೆ ಬಂದಿರ್ತೈತೆ ರೀ. ಮತ್ತು ಬಿಸಿಲಾದ್ರೆ ಒಳಗೆ ಹೋಗಿಬಿಡುತ್ತೆ ಸರ್. ಅದು ಸುಳ್ಯಾಗ ನಾವು ಎಷ್ಟು ಸ್ಪ್ರೇ ಮಾಡೋ ಅದಕ್ಕೆ ಮುಟ್ಟಂಗೇ ಇಲ್ಲ. ಸಾಯಂಕಾಲ 5 ಮಾಡಬೇಕು, ಬೇಕಂದ್ರೆ ಬೆಳಗ್ಗೆ 7-10 ಮಟ ಅಷ್ಟೇ. ಈ ಥರ ಮಾಡಿದ್ರೆ ಜಲ್ದಿ ಕಂಟ್ರೋಲ್ ಆಗತ್ತೆ ಸರ್. ಮತ್ತು ನಾವು 10 ಮುಂದೆ ಅದು ಮಾಡಿದ್ವಿ ಅಂದ್ರೆ ಅದು ಒಳಗಿರ್ತೈತೆ ರೀ, ಹೊಡೆದು ಆ ಸುಳಿಯಾಗಿ ಇಳಿದು ಸಾಯ್ತಾವಲ್ಲಿ ಕುಳಿಯಂಗಿಲ್ಲ. ಈ ತೊಂದರೆ ಐತೆ ಸರ್ ಅದೊಂದು. ಒಟ್ಟು ಮೆಕ್ಕೆಜೋಳ ಬೆಳೆಯೋದು ನಿಮಗೆ ಹೆಂಗೆ ಅನಿಸ್ತದೆ? ಅದರಿಂದ ಸಾಕಷ್ಟು ಲಾಭ ಅದ ಅಂತ ಅನಿಸ್ತದನೋ, ಅಥವಾ ಇದನ್ನು ಬಿಟ್ಟು ನಾವು ಬೇರೆ ಬೆಳೆಗೆ ಹೋಗಬೇಕು ಅಂತ ಅನಿಸ್ತದನೋ? ಯಾವ ರೀತಿ ನಿಮಗೆ ಮುಂದಿನ ವಿಚಾರದ ಬಗ್ಗೆ ಕೇಳಬೇಕು ಅಂತಂದ್ರೆ ಹೆಂಗೆ ಅನಿಸ್ತದೆ? ಮೆಕ್ಕೆಜೋಳ ಸದ್ಯದ ಪರಿಸ್ಥಿತಿಯಾಗೆ ಲಾಭದಾಯಕ ಅಲ್ಲ ಸರ್. ನಾವು ಕೃಷಿಯಿಂದ ಜಾನುವಾರುಗಳು ಇರ್ತಾವ ಅಂದ ಕೂಡಲೇ ಅನಿವಾರ್ಯ ಬೆಳಿಬೇಕಾಗ ಸರ್. ಹೆಂಗಾರು ಮಾಡಿ ಉಳಿಸ್ಕೊಂಡು ಈಗ ಮೊದಲು 5 ಹಾಕೋರು 2 ಹಾಕ್ತೀವಿ ಅಟ್ಟೆ ಅನಿವಾರ್ಯ ಸರಿಗೆ. ಅಂದ್ರೆ ಖರ್ಚು ಭಾಳ ಆಗುತ್ತೆ ಸರ್. ಈಗ ಲೇಬರ್ ಪ್ರಾಬ್ಲಮ್ ಇರ್ತೈತಿ, ಮತ್ತು ನಮ್ಮ ಟೈಮ್ಗೆ ಲೇಬರ್ ಅವೈಲೇಬಲ್ ಆಗಲ್ಲ ಸರ್. 7 ಯಾರು ಬರ್ತಾರೆ? ಬರೋಂಗಿಲ್ಲ. ಸಾಯಂಕಾಲ 5 ಯಾರು ಬರ್ತಾರೆ ರೀ? ಬರೋಂಗಿಲ್ಲ. ಬನೀಲೆ ಎಷ್ಟು ಸಾಧ್ಯತೆ ನಾವು ಸ್ವಂತ ಮಾಡುವಾಗ ಅಟ್ಟ ಮಾಡ್ಕೋತೀವಿ ಸರ್. ಈಗ ಹೆಚ್ಚಿಗೆ ಅಂತೂ ಮಾಡೋಕ್ಕಾಗಲ್ಲ. ಮೊದಲು 10 ಅದು ಹಾಕ್ತಿದ್ರು ಒತ್ತಟೆ, ಅದೇನು ರೋಗ ಇದ್ದಿದ್ದಿಲ್ಲ. ಭಾಳ ಏರಿಯ ಸ್ವಲ್ಪ ಕೆಂಪು ಗಿಂಪ ಆತಂದ್ರೆ ಅವಾಗ ಅದೇನು ತುಕ್ಕು ರೋಗ ತರಲಿ ಸರ್, ಅದೊಂದು ಬರ್ತಿತ್ತು. ಅದು ಒಂದು ಸ್ಪ್ರೇದಾಗ ಕಂಟ್ರೋಲ್ ಹಾಕಿತ್ತು ಸರ್. ಆ ಟೈಮ್ದಾಗ 10 ತಕ ಹಾಕ್ತಿದ್ದೀವಿ, ಅದು ಚಲೋನೂ ಹಾಕಿತ್ತು. ಮತ್ತು ಇದು ಔಷಧ ಖರ್ಚಾಕ ಸರ್. ಈಗ ಇದರಿಂದ ನಮ್ಗೆ ಎಷ್ಟು ನಮ್ಮ ಮನೆಗೆ ಬೇಕೋ ಅಟ್ಟ ಮಾಡ್ಕೊಳತ್ತೀವಿ ಸರ್. ಈಗ ಇದೇನು ಕೀಟದ ಸ್ವಲ್ಪ ಕಂಟ್ರೋಲ್ ಆಯ್ತು, ಮುಂದೆ ಚಲೋ ಹಾಕಿ ಸರ್. ಈಗ ಏನು ಮೆಕ್ಕೆಜೋಳ ನಿಮ್ಮ ಜೊತೆಗೆ ಮತ್ತು ಬೇರೆ ಬೇರೆ ರೈತರು ಕೂಡ ಬೆಳೀತಾ ಇದ್ದಾರೆ, ಅವರ ಅನುಭವಗಳು ಏನು ಹೇಳ್ತಾರೆ? ಅವರು ಕೂಡ ಇದೇ ಸಮಸ್ಯೆ ಅದ ಅವರಿಗೆ? ಹಾಂ ಸರ್, ನಾವು ಏನು ಬೆಳಿತೀವಲ್ರಿ, ನಮ್ಮದೊಂದು ತೋಟದ ಏರಿಯಾದಾಗ ಒಂದು 10-20 ಮಂದಿ ಹಾಕಿರ್ತೀವಲ್ರಿ, ಎಲ್ಲರೂ ಕೂಡ ಡಿಸ್ಕಸ್ ಮಾಡಿ ಔಷಧ ಹೊಡಿತೀವಿ ಸರ್. ಒಬ್ಬರು ಒಂದು ಟ್ರಯಲ್ ಫಸ್ಟಿಗೆ ಒಬ್ಬರು ಹೊಡೆದು ನೋಡೋದು ಒಂದು ಪುಡಕ್ಕೆ, ಅವರಿಗೆ ಅದ್ರ ರಿಸಲ್ಟ್ ಚಲೋ ಅನಿಸ್ತಂದ್ರೆ ಅದು ಎಲ್ಲರೂ ಮಾಡೋದು, ಇಲ್ಲಿಕಂದ್ರೆ ಅದನ್ನು ಬಿಡೋದು ಮತ್ತೊಂದು ಮಾಡೋದು. ಈ ಥರ ನಾವು ಗ್ರೂಪ್ ಡಿಸ್ಕಸ್ ಮಾಡೇ ಮಾಡ್ತೀವಿ ಸರ್. ವಿಜ್ಞಾನಿಗಳನ್ನು ಏನಾದರೂ ಕರೆಸ್ತೀರಿ ಇದ್ರ ಬಗ್ಗೆ ಸಂಪರ್ಕ ಮಾಡ್ತೀರಿ? ಇಲ್ಲ ಸರ್, ನಮ್ಮದು ಪ್ರಬುಲಿಂಗ್ ಶುಗರ್ಸ್ ಅತ್ತೈತ್ರಿ, ಅವರೊಬ್ಬರು MSC ಅಗ್ರಿ ಅವ್ರದಾರೆ ಸರ್, ಅಗಸಿಮನಿ ಸರ್ ಅಂತೇಳಿ. ಅವ್ರಿಗೆ ನಾವು ಪರ್ಸ್ನಲ್ ಕಾಂಟ್ಯಾಕ್ಟ್ ಮಾಡ್ತೀವಿ, ಅವ್ರೇನು ಆಫೀಷಿಯಲ್ ಎಲ್ಲ ಏನಲ್ಲ, ನಮಗೆ ಸಜೆಷನ್ ಹೇಳ್ತಾರೆ ಸರ್. ಅವ್ರ ಸಜೆಷನ್ ಮಾಡ್ತೀವಿ. ಆಮ್ಯಾಗ ನಮ್ಮ ಮನೆಯಾಗ ಒಬ್ರು ಓಲ್ಡ್ ನಮ್ಮ ಬ್ರದರ್ ಅದಾರೆ, ನಮ್ಮ ಕಜಿನ್ ಬ್ರದರ್, ಅವರು ಸುಮಾರು 50-60 ವರ್ಷದಿಂದ ಅಗ್ರಿಕಲ್ಚರ್ ಮಾಡ್ತಾರೆ. ಮತ್ತು ನಮಗೇನಿದೆ ಸ್ವಲ್ಪ ಡಿಫಿಕಲ್ಟ್ ಅನಿಸ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಮಾಡ್ಕೋತೀವಿ ಸರ್. ಶಿವಲಿಂಗಪ್ಪ ಅವರ, ಈಗ ಮೆಕ್ಕೆಜೋಳ ಬೆಳೆಯೋದು ಒಂದು, ಇತ್ತೀಚಿನ ದಿವಸದೊಳಗೆ ನಾವು ನೋಡ್ತಾ ಇದ್ದೀವಿ ಸ್ವೀಟ್ ಕಾರ್ನ್ ಅಂಥೇಳಿ ಭಾಳಷ್ಟು ಜನಪ್ರಿಯ ಆಗ್ತಾ ಇದೆ. ಹಾಂ, ಸ್ವೀಟ್ ಕಾರ್ನ್ ಅಂದರೆ ಸಾಕಷ್ಟು ಸಂಸ್ಕರಣೆ ಮಾಡಿ ಅದನ್ನು ಮಾರಾಟ ಮಾಡುವಂಥದ್ದು ಮಾಡ್ತಾರೆ. ಸ್ವೀಟ್ ಕಾರ್ನ್ ಅಂದರೆ ಸಿಹಿಯಾದಂಥ ಒಂದು ಏನು ಮೆಕ್ಕೆಜೋಳ ಬರ್ತದೆ, ಅದನ್ನು ಬೆಳಿಬೇಕು ಅನ್ನುವಂಥದ್ದು ಏನಾದರೂ ನೀವು ವಿಚಾರ ಮಾಡಿರಿ ಸರ್? ಅದನ್ನು ಬೆಳೆದಿವ್ರಿ, ಅದರ ಮಾರ್ಕೆಟ್ ಅವೈಲೇಬಲ್ ಇಲ್ಲ ಸರ್. ಒಂದು ಫ್ಯಾಕ್ಟ್ರಿ ಇತ್ತು, ಕರೋನಾ ಬಂದ ಕೂಡಲೇ ಮುಚ್ಚಿತ್ತು. ನಮ್ಮ ಸಮೀಪ ಇಲ್ಲೇ ಕನ್ನೋಳಿಗೆ ಸರ್, ಇಲ್ಲಿ ನಮ್ಮ ಸೌಳಿಗಿಂದ 4 ಅವ್ರು ಬಂದ್ ಮಾಡಿಬಿಟ್ರಿ ಸರ್. ಆ ಟೈಮ್ದಾಗ ಸೇಲ ಆಗಲಿಲ್ಲ ರೀ. ಈ ಕರೋನಾ ಕಡಿಮೆ ಆದರೆ ಸರ್ ಅದು ಚಲೋ ಆಗುತ್ತೆ ಸರ್. ಅವರು ನಾವು ಫ್ಯಾಕ್ಟ್ರಿ ಅವ್ರ ಜೋಡಿ ಅಗ್ರಿಮೆಂಟ್ ಮಾಡ್ಕೊಂಡು ಮೊದಲು ಮಾಡ್ತೀವಿ ಸರ್. ನಾವು ಹಾಸಲ 1 ಮಾಡಿದ್ದೀವಿ ರೀ, 10 ಕಿಲೋ ಅಟ್ಟ ತೊಗೊಂಡ್ರು ಕರೋನಾ ಆಯ್ತಂದ್ರೆ. ಅಂದರೂ ಪರವಾಗಿಲ್ಲ ಪಾರಕ ಸರ್. ಈ ಮೆಕ್ಕೆಜೋಳಕ್ಕಿಂತ ಸ್ವೀಟ್ ಕಾರ್ನ್ ಇನ್ಕಮ್ ಆಕ ಸರ್. ನಮಗೆ ರೈತರಿಗೆ ಹೆಂಗೆ ಅನ್ಕಂದ್ರೆ ರೀ, ಅವ್ರು ತೆನಿ ಅಟ್ಟು ಓದ್ಬಿಡ್ತಾರೆ ಸರ್. ನಮ್ಗೆ ಪೂರ್ತಿ ಉಳಿತೈತಿಲ್ಲ ದನಗಳಿಗೆ. ಹಾಂ, ಅದರಿಂದ ನಮ್ಗೆ ಅನುಕೂಲ ಐತ್ರಿ, ಅದನ್ನ ಮಾಡ್ತೀವಿ ನಾವು. ಆದರೆ ಫ್ಯಾಕ್ಟ್ರಿ ಸ್ವಲ್ಪ ಒಂದೇ ಐತ್ರಿ ಈಗ ಸಮೀಪ. ಅದ್ರ ಬಿಟ್ರೆ ಎಲ್ಲಿ ಬೆಳಗಾವ ಬಾಲ್ಕೋಟೆ ಈ ಥರ ಆಗ್ಬೇಕ್ರಿ ಅವರು. ತಾವು ನಮ್ಗೆ ಅವ್ರಿಗೆ ಹೆಚ್ಚು ಟಚ್ ಇರೋಂಗಿಲ್ಲ ಅಂದ್ರೆ ಅವ್ರು ಏನು ರೇಟ್ ಹೇಳ್ತಾರೆ ಅದನ್ನ ಕೊಡ್ಬೇಕಾಗತ್ತೆ. ಈಗ ಕನ್ನೋಳಿ ಆಗೈತೆ ಸರ್, ನಮ್ಗೆ ಹತ್ರದವ್ರದಾರ ಪರಿಚಯದವ್ರದಾರ, ನಾವು ಬೀಜನ ಅವರ ಕೊಡ್ತಾರೆ ಸರ್, ತೊಗೊಂಬರ್ತೀವಿ. ಈ ರೇಟಿಗೆ ತೊಗೋಬೇಕತ್ತ ಅಗ್ರಿಮೆಂಟ್ ಮಾಡ್ಕೋತೀವಿ, ಅವ್ರು ತೊಗೋತಾರೆ ಸರ್. ಈ ಸಲ ಹಾಕಿವಿ ನಾವು 1 ಅದು ಹೆಂಗೆ ಹಾಕತ್ತೆ ನೋಡ್ಬೇಕು ಸರ್. ಈ ಮೆಕ್ಕೆಜೋಳಕ್ಕೆ ಸ್ವೀಟ್ ಕಾರ್ನ್ಗೆ ಎಷ್ಟು ವ್ಯತ್ಯಾಸ ಆಗ್ತದೆ ಅಂತೀರಿ ನೀವು? ಹಾಂ, ವ್ಯತ್ಯಾಸ ಆಗುತ್ತೆ ಸರ್. ಒಂದು ಸುಮಾರು 1 15,000 ರೂಪಾಯಿ ಸ್ವೀಟ್ ಕಾರ್ನ್ ಪ್ರಾಫಿಟ್ ಆಗುತ್ತೆ ಸರ್ ರೈತರಿಗೆ. ಇದಕ್ಕಿಂತ ಪ್ರಾಫಿಟ್ ಆಗುತ್ತೆ ರೀ. ಇದು ಈ ಮೆಕ್ಕೆಜೋಳಕ್ಕೆ ಸರ್ ಎಲ್ಲ ತಿಂಗಳು ರೇಟ್ ಇರೋಂಗಿಲ್ಲ ಸರ್. ಅದು ಶಾರ್ಟೇಜ್ ಇದ್ದಾಗ ಅಟ್ಟ 2,000 ತಕ್ಕ ಹೋಗುತ್ತೆ ರೀ. ಮುಂದೆ ಮಿನಿಮಮ್ ಅಂದ್ರೆ 14-15 ಅಷ್ಟೇ ಉಳಿತೈತೆ ರೀ. ಇದರಿಂದ ಮೇಂಟೈನ್ ಲಾಸ್ ಆಗುತ್ತೆ ಸರ್. ಸ್ವೀಟ್ ಕಾರ್ನ್ ಏನಿರೋಂಗಿಲ್ಲ ಸರ್. ಅದಕ್ಕೆ ಸ್ವೀಟ್ ಕಾರ್ನ್ಗೆ ಇದೇನು ಕ್ರಿಮಿ ಬಾಧೆ ಐತಿಲ್ಲ ಸರ್, ಅದು ಕಡಿಮೆ. ಮುಂದೆ 2 ಸ್ಪ್ರೇದಾಗ ಕ್ಲಿಯರ್ ಆಗುತ್ತೆ ಸರ್. ಮತ್ತು ಅದು ಇನ್ಕಮ್ ಎಟ್ರೇ ಆಗಲಿ ಸರ್, ನಮ್ಮ ದನಗಳನ್ನು ಬಚಾವಕ್ಕೆ ಮೇನ್ ಅಂದ್ರೆ. ಸ್ವಲ್ಪ ಹೆಚ್ಚರೆ ಬರಲಿ ಕಡಿಮೆರೆ ಬರಲಿ, ಮತ್ತು ಮುಂದೆ ಅದು ಕಡಿದೀವಿ ಅಂದ್ರೆ ಸರ್ ಹಸಿರು ಇರ್ತೈತಿ. 1 ತನಕ ನಮ್ಮದು ಆರಾಮ ಬದುಕ್ತಾವೆ ದನಗಳು. ನಾವು ಸರ್ ದನಗಳಿಗೆ ಮೊದಲು ಒತ್ತು ಕೊಡ್ತೀವಿ, ಯಾಕಂದ್ರೆ ನಮ್ಮದು ಹೈನುಗಾರಿಕೆದಿಂದ ಸಣ್ಣಗೆ ಮನೇನು ನಡೀತೈತೆ ರೀ. ಮನೆ ಖರ್ಚು ಅವು ಇವು ಹೋಗವ. ಮತ್ತು ಮೇನ್ ಅಂದ್ರೆ ಸರ್ ಗೊಬ್ಬರ ಹಾಕತ್ತೆ ನಾವು. ಮತ್ತು ಇದ್ರಾಗೂ ಏನಾರೇ ಸಾವಯವ ಮಾಡ್ಬೇಕಂತೇಳಿ ಪ್ಲ್ಯಾನ್ ಐತೆ ಸರ್. ಈಗ ಸಾಕಷ್ಟು ಜನ ರೈತರು ಕೂಡ ಸಾವಯವ ಕೃಷಿ ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ವಿಶ್ವವಿದ್ಯಾಲಯ ಆಯಿತು, ಆಮೇಲೆ ಕೃಷಿ ಇಲಾಖೆ ಕೂಡ ಸಾವಯವ ಪದ್ಧತಿಯನ್ನು ಪ್ರೋತ್ಸಾಹ ಮಾಡ್ತಾ ಇದೆ. ನೀವು ಮಾಹಿತಿ ಕೇಳಿದ್ರೆ ಅವರು ಹೇಳೇ ಹೇಳ್ತಾರೆ. ಏನಪ್ಪ ಅಂತಂದರೆ ಮೊದಲು ನಾವು ಅದಕ್ಕೆ ತಯಾರಿ ಮಾಡಿಕೊಂಡು ನಿಧಾನವಾಗಿ ನಾವು ಸಾವಯವ ಕಡೆ ಹೋಗಬೇಕಾಗ್ತದೆ. ಸಾವಯವ ಮಾಡುವಂಥ ಒಂದು ವಿಚಾರ ನೀವು ಇಟ್ಕೊಂಡಿದ್ರಿ, ಭಾಳ ಸಂತೋಷ ಆಯಿತು. ಕಬ್ಬನ್ನು ಕೂಡ ತಾವು ಬೆಳೀತಾ ಇದ್ದೀರಿ, ಸಾಕಷ್ಟು ಒಳ್ಳೆಯ ಇಳುವರಿಯನ್ನು ತಾವು ತೊಗೊಳ್ತಾ ಇದ್ದೀರಿ. ಯಾವ ರೀತಿಯಾದಂಥ ಪ್ರಯೋಗ ನೀವು ಕಬ್ಬಿನೊಳಗೆ ಮಾಡ್ತಾ ಇದ್ದೀರಿ ಹೇಳ್ಬೋದಾ? ಸರ್, ನಮ್ಮಲ್ಲಿ ರೈತರು ಏನು ಮಾಡ್ತಾರೆ ರೀ, ಅವು ನೀರು ಬಿಟ್ಟು ತುಳಿದು ಈ ಥರ ಮಾಡ್ತಾರೆ ರೀ, ಅವಕ್ಕೆ ಪೌಷ್ಟಿಸೈಡ್ ಅವು ಇವು ಎದ್ದು ಬೀಜೋಪಚಾರ ಮಾಡಿದ್ರೆ ಸ್ವಲ್ಪ ಸಸಿ ಲಾಸ್ ಆಗಲ್ಲ, ಕರೆಕ್ಟ್ ಆಗಿ ಬರ್ತೈತಿ. ಒಂದೇ ಪದ್ಧತಿ ಒಳಗೆ ಹೋಗ್ತಾರೆ ಸರ್, ಹೊಸ ಟ್ರಯಲ್ ಮಾಡೋಂಗಿಲ್ಲ. ಈ ಮೊದಲು 3 ಪುಟ್ ಬಿಡ್ತಿದ್ರು ಸರ್, ಅದು ಗಾಳಿ ಆಡಿ ಇನ್ಕಮ್ ಕಮ್ಮಿ ಆಗ್ಲತ್ತ 4 ತಕ ಬಂದಿರಿ ಸರ್, 4 ಮಾಡಿ 2 ಪುಟ್ಗೆ ಒಂದು ಹಚ್ಚಿ ಹಿಂಗೆ ಮಾಡ್ಕೊ ತೆಗ್ದು ಸ್ವಲ್ಪ ಈಗ ಚಲೋ ಆಗ್ಲತ್ತೆ ಸರ್ ಅಗ್ರಿಕಲ್ಚರ್. ಅಂದ್ರೆ ಅಂತರವನ್ನು ನೀವು ಹೆಚ್ಚು ಮಾಡ್ತಾ ಇದ್ದೀರಿ, ಅದರಿಂದ ನಿಮಗೆ ಸೈಜು ಹೆಚ್ಚು ಬರ್ತದೆ ಮತ್ತು ಚಲೋ ಬೆಳೀತದ. ಗಾಳಿ ಬೆಳಕ ಪೂರ್ತಿ ಹಾಕ ಸರ್, ರೌಂದಿ ತೆಗಿತೀವಿ ಸರ್, ಮೊದಲು ರೌಂದಿ ತೆಗಿತಿದ್ದಿಲ್ರಿ. ಅವು ಹೊಳಸಲ್ದಾಗ 20-30 ಎಕರೆಗಟ್ಟಲೆ ಇರ್ತಾವೆ ಸರ್ ಅವ್ರಿಗೆ, ಅವ್ರಿಗೆ ತೆಗಿದಾಗ ನಾವು ಅಷ್ಟೇ ಲಿಮಿಟೆಡ್ ಮಾಡಿರ್ತೀವಿ ಸರ್, ನಮ್ಗೆ ಎಷ್ಟು ಮೇಂಟೈನ್ ಆಕೈತಿ ಅಷ್ಟ ಮಾಡೋದು, ಆದರೆ ಚಲೋ ಬೆಳೆಸೋದು. 4 ಕಬ್ಬು ಹಚ್ಚರೂ ಒಂದು 60-70 ತಕ್ಕ ಕೊಂಡಿರ್ಬೇಕು, ಆ ಥರ ವ್ಯವಸ್ಥೆ ಐತಿ. ಈ ಸಲ ಒಂದು 2 ಸಾವಯವ ಟ್ರಯಲ್ ಮಾಡಿ ಅದು ಸಕ್ಸಸ್ ಆದರೆ ಪೂರ್ತಿ ಸಾವಯವನ ಮಾಡ್ಬೇಕನ್ನೋ ವಿಚಾರದಾಗ ಇದೀವಿ ಸರ್. ಸಾವಯವ ಖರ್ಚು ಕಡಿಮೆ ಆಕತ್ತಿ ರೀ, ಆ ಮೇನ್ ಅಂದ್ರೆ ನಮ್ಮ ಭೂಮಿ ಕೆಡಂಗಿಲ್ಲ ಸರ್, ಈ ಭೂಮಿ ರಾಸಾಯನಿಕದಿಂದ ಭೂಮಿ ಹಾಳಾಗಲತ್ತೆ ಅವ್ರು ಸರ್, ಇನ್ನು ಮುಂದಿನ ಪೀಳಿಗೆ ಬೆಳೆಯುವ ಪರಿಸ್ಥಿತಿನ ಉಳಿಯಂಗಿಲ್ಲ. ಅದು ಅದರಿಂದ ನಾವು ತಿಳ್ಕೊಂಡು ಒಂದು 8-10 ಮಂದಿ ಆಗಿ ಸಾವಯವ ಮಾಡಿ ಚಲೋ ಆತಂದ್ರೆ ಎಲ್ಲ ರೈತರಿಗೆ ಕರೆದು ಹಿಂಗೆ ಮಾಡಿರಿ ಹಿಂಗೆ ಮಾಡಿರಿ ಹೇಳುವಂಥ ಒಂದು ಪ್ಲ್ಯಾನ್ ಮಿಟ್ಕೊಂಡಿದ್ದೀವಿ ಸರ್. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗತ್ತೆ ಇನ್ನು ನಮಗೆ ಪೂರ್ತಿ ಅದ್ರ ನಾಲೆಜ್ ಇಲ್ಲರಿ, ಅದ್ರದ್ದು ಒಬ್ರು ಯಾರು ಟೆಕ್ನಿಷಿಯನ್ ಕಡೆ ಗೈಡೆನ್ಸ್ ತೊಗೊಂಡು ಪ್ರಯೋಗ ಮಾಡಿ ನಮಗೆ ಚಲೋ ಆತಂದ್ರೆ ಉಳಿದು ರೈತರಿಗೆ ಮಾಡಿಸ್ಬೇಕಂತ ವಿಚಾರ ಹೆಚ್ಚರ. ಈಗ ರೌದಿಯನ್ನು ನೀವು ತೆಗಿತೀರಿ, ಅದನ್ನು ಏನು ಮಾಡ್ತೀರಿ, ಹೆಂಗೆ ಉಪಯೋಗ ಮಾಡ್ತೀರಿ ಅದನ್ನು? ಅದನ್ನು ರೌದಿ ನಾವು ಸುಡಂಗಿಲ್ಲ ಸರ್, ಮಲ್ಚಿಂಗ್ ಮಾಡ್ತೀರಿ, ಮಷಿನ್ಲೆ ಕಟ್ ಮಾಡಿಸಿ ಒಂದು ಸಾಲ ಬಿಟ್ಟು ಒಂದು ಸಾಲ ತುಂಬ್ತೀರಿ, ಅದು ತುಂಬಿ ಒಂದು ಸಾಲ ನೀರು ಬಿಡ್ತೀರಿ. ಹೆಚ್ಚಿಗೆ ನೀರಿದ್ರೆ ಆ ರೌಂದಿದ್ರಾಗೂ ಬಿಡ್ತೀವಿ ರೀ. ಆಮ್ಯಾಗ ವೇಸ್ಟ್ ಡಿಕಂಪೋಸರ್ ಅದು ಸ್ಪ್ರೇ ಮಾಡ್ತೀವಿ ರೀ, ಅದ ಅಲ್ಲಿ ಗೊಬ್ಬರ ಟೈಪ್ ರೆಡಿ ಆಗ್ತಿತ್ತು. ಒಂದು 3 ನಾವು ಮೊದಲು ಸುಡ್ತಿದ್ದೀವಿ ರೀ ಸುಡಂಗಿಲ್ಲ, ಅಂದ್ರೆ ಅದು ರೌಂದಿ ಕಾಯಿದ್ರಿ ಅಂದ್ರೆ ಕಸ ಕಡಿಮೆ ಆಗ ಸರ್, ಕಸದೊಂದು ಖರ್ಚು ಉಳಿತೈತಿ ರೀ, ಕಸ ಭಾಳ ಹೇಳ್ತೈತ್ರಿ ರೌಂದಿ ತೆಗಿಲಿಕ್ಕೆ. ರೌಂದಿ ಇರೋದ್ರಿಂದ ಬ್ಯಾಸಿಗೆಯಾಗ ಜರ ನೀರು ತಂಪು ಹಿಡಿದು ನೀರೂ 8 ಕಾಸೋದು, 10 12 ತಕ್ಕ ಒಂದು 4 ಟೈಮ್ ತೊಗೊತೈತಿ. ಅದು 2-3 ಥರ ಬೆನಿಫಿಟ್ ಐತೆ ಸರ್. ರೌಂದಿ ಸುಟ್ಟಿವಂದ್ರೆ ಅದು ಮ್ಯಾಗಿನ ಜೀವನ ಸಾಯ್ತಾವ್ರಿ ಸರ್, ಮಣ್ಣಾಗಿನ ಅದು ಕರೆಕ್ಟ್ ಒಡೆಯಂಗಿಲ್ಲ ಸರ್ ಕಬ್ಬು. ಈ ರೌಂದಿ ಕಾದಿದ್ದ ನಮಗೆ ಬೆಟರ್ ಅನಿಸುತ್ತೆ ಸರ್, ನಾವು ಎರಡೂ ಮಾಡಿರ್ತೀವಿ ಸರ್. ಒಂದ್ಸಲ ಸುಟ್ಟು ನೋಡ್ತೀವಿ ಒಂದು ಪಡ, ಒಂದ್ಸಲ ಮಲ್ಚಿಂಗ್ ಮಾಡಿ ನೋಡ್ತೀವಿ, ಯಾವ ಚಲೋ ಆಕೈತಿ ಅದನ್ನು ಕಂಟಿನ್ಯೂ ಮಾಡ್ತೀವಿ ಸರ್. ನಾವೀಗ 4 ಥರ ಕಬ್ಬು ಹಚ್ಚೀವಿ ಸರ್, ಒಂದು 5002, ಒಂದು 10001, 8005, ಮೀರಾ 86, 4 ಸೇಮ್ ಟ್ರೀಟ್ಮೆಂಟ್ ಮಾಡ್ತೀವಿ ಸರ್. ಅದ್ರಾಗ ಯಾವ್ದು ಈಲ್ಡ್ ಆಕೈತಿ ಅದನ್ನು ಮುಂದಿನ ಸಲ ಅದನ್ನು ಕಂಟಿನ್ಯೂ ಮಾಡ್ತೀವಿ, ಉಳಿದು ತೆಗೆದು ಬಿಡ್ತೀವಿ. ಆ 3 ಆದ್ಮೇಲೆ ಇಷ್ಟೊಳಗೆ ಇಲ್ಲಿ ತನಕ ನೀವು ಯಾವುದು ಚಲೋ ಅಂತ ಅನಿಸಿದೆ ನಿಮಗೆ? 5002 ನಮ್ಗೆ ಈಲ್ಡ್ ಚಲೋ ಆಗಿದೆ ಸರ್, ಅದು ಬಿಟ್ರೆ ಮೀರಾ 86 ರೀ. 10001 ಈಲ್ಡ್ ಚಲೋ ಬರ್ತೈತಿ ರೀ, ಆದ್ರೆ ಸ್ವಲ್ಪ ಗಾಯಿಗಳಿಗೆ ಬೀಳ್ತದೆ ಸರ್, ಬೀಳೋದ್ರಿಂದ ಕಬ್ಬು ಬ್ಯಾಂಡ್ ಹಾಕತ್ತೆ ಸರ್. ನಾವು ತಿಳ್ಕೊಂಡಂಗೆ ವಜನ್ ಬರಾಗಿಲ್ಲ ಸರ್, ವೇಟ್ ನಡುಪಳ್ಳ ಆಗ್ತದ್ರ ರೀ, ಹಗುರ ಆಗಿಬಿಡ್ತದೆ ಸರ್. ಅದರಿಂದ ಇದು ಈ 5002 ಬೆಳಗಿಲ್ಲ ಸರ್, ಅದು 265 ಕ್ರಾಸ್ ಮಾಡ್ಯಾರ ಸರ್, ಗ್ರೋತು ಚಲೋ ಆಗ್ತೈತಿ. ನಮಗಂತೂ ನನ್ನ ವೈಯಕ್ತಿಕ ಮಟ್ಟಿಗೆ ಅದು 5002 ಚಲೋ ಅನಿಸ ಸರ್. ಸಕ್ಕರೆ ಇಳುವರಿ ಅದರೊಳಗೆ ಹೆಚ್ಚಿಗೆ ಬರ್ತದಂತೆ ರೀ? ಸಕ್ಕರೆ ಇಳುವರಿ ಸರ್ ಮೀರಾ 86 ಬರ್ತದೆ ಸರ್. ಅಂದರೆ ಇವು ಟೋಟಲ್ ರೀ ಫ್ಯಾಕ್ಟ್ರಿಯವರು ಆರ್ಗನೈಸ್ ಮಾಡಿಕೊಟ್ಟಾರೆ ಸರ್ ಇವು, ಅಂದ್ರೆ ಮೋಸ್ಟ್ಲಿ ನಮ್ದು ವೈಯಕ್ತಿಕ ಏನು ರೀ, ಫ್ಯಾಕ್ಟ್ರಿಯವರ ಸಕ್ಕರೆ ಫ್ಯಾಕ್ಟ್ರಿಯವರ ಇದನ್ನ ಮಾಡಿಕೊಟ್ಟಾರಪ್ಪ ಅಂದ್ರೆ ಅವ್ರಿಗೆ ಸಕ್ಕರೆ ಈಲ್ಡ್ ಚಲೋ ಉಳಿದ ಮಾಡಿರ್ಬೇಕಂತ ನಮ್ಮ ತರ್ಕ. ರಿಕವರಿ ಇರ್ಲಿಕ್ಕೆ ಅವ್ರ ಕಬ್ಬನ ಒಯ್ಯಂಗಿಲ್ಲ ಸರ್, ಮತ್ತು ಅವ್ರು ಒಯ್ತಾರಪ್ಪ ಅಂದ್ರೆ ರಿಕವರಿ ಬಂದ ಒಯ್ತಾರೆ ರೀ. ಮೋಸ್ಟ್ಲಿ ಅಂದ್ರೆ ಅವರ ಕಲ್ಟಿವೇಷ ಏನೇನು ಮಾಡಿ ಸರ್, ವಿಜ್ಞಾನಿಗಳ ಕಡೆ ಕ್ರಾಸಿಂಗ್ ಮಾಡಿಸಿ ಏನೇನೋ ಪ್ರಯೋಗ ಮಾಡ್ತಾರೆ ಸರ್. ನಮ್ಮ ಇವರು ಪ್ರಬ್ಲಿಂಗ್ ಫ್ಯಾಕ್ಟ್ರಿಯವ್ರು ರೈತರಿಗೆ ಭಾಳ ಅನುಕೂಲ ಸರ್, ಡ್ರಿಪ್ ಮಾಡಿ ಕೊಡ್ತಾರೆ ರೀ. ನಮ್ಮ ಕಡೆ ಏನು ರೊಕ್ಕ ತೊಗೊಳ್ಳೋಣ ಸರ್, ಲೋನ್ ಮಾಡ್ತಾರೆ, ಕಬ್ಬಿನ ಬಿಲ್ ಹೋಗೋಣ ಮಾಡ್ಕೋತಾರೆ. ನಮ್ಮ ರೈತರಿಗಂತೂ ಆ ಫ್ಯಾಕ್ಟ್ರಿಯಿಂದ ಭಾಳ ಬೆಸ್ಟ್ ಐತೆ ಸರ್. ಕಬ್ಬು ಹೋಗಿ 15 ಬಿಲ್ ಹಾಕ್ತಾರೆ. ನಮ್ಗೆ ಏನೋ ಒಂದು ಮನ್ಯಾಗ ಏನೋ ಫಂಕ್ಷನ್ ಬರ್ತಿತ್ತು, ಮದುವೆ ಗಿದ್ವಿ ಬಂದರೆ ಸರ್ ಹಿಂಗೈತಿ ಅಂದ್ರೆ ಒಂದು 4-5 ರೂಪಾಯಿ ಅಡ್ವಾನ್ಸು ಕೊಡ್ತಾರೆ. ಅವ್ರ ಸಹಕಾರ ಚಲೋ ಸರ್. ಅವರು ನಾವು ಫರ್ಟೈಲ್ ಮಾಡ್ಬೇಕಂದ್ರೆ ಇದು ಕೊಡ್ತಾರೆ ಸರ್, ಸಣ್ಣ ಬೀಜ ನೀವು ರೈತರಿಗೆ ಹಾಕ್ತೀವಿ ಅಂದ್ರೆ ಈ ಟೈಮ್ದಾಗ ಕೊಡ್ತಾರೆ ರೀ, ಮುಂದೆ ಬಿಲ್ ಹೋಗೋಣ ಕಟ್ ಮಾಡ್ಕೋತಾರೆ ಬಿಡ್ರಿ, ಅದ್ರ ಪ್ರಶ್ನೆ ಇಲ್ಲ. ಆದ್ರೆ ಈ ಥರ ಜನರ ಜೋಡಿ ಸ್ವಲ್ಪ ಸಹಕಾರ ಹೆಚ್ಚೈತೆ ಸರ್. ಸೆಣಬು ಬೆಳೆಯೋದ್ರಿಂದ ನೀವು ಬದಲಾವಣೆ ಕಂಡಿರಿ ನಿಮ್ಮ ನೆಲದ ಮೇಲೆ, ನಿಮ್ಮ ನೆಲದ ಪೋಷಕಾಂಶದ ಮೇಲೆ, ಆಮೇಲೆ ಬೆಳೆಯ ಒಂದು ಏನು ಇಳುವರಿ ಬರ್ತದೆ ಅದರ ಮೇಲೆ ಭಾಳಷ್ಟು ವ್ಯತ್ಯಾಸ ಆಗಿರೋದನ್ನು ನೀವು ನೋಡ್ತಾ ಇದ್ದೀರಿ. ಸೆಣಬು ಅಂದರೆ ಸರ್ ಕಾಲಗ ಏತಾರೆ ನೋಡ್ರಿ, ಹಳ್ಳಿ ಪದ್ಧತಿ ಒಳಗೆ ಆ ದ್ವಿದಳ ಧಾನ್ಯ ಯಾವುದೋ ಹಾಕಿ ಕಬ್ಬು ಹಚ್ಚಿದ್ರೆ ಎಲ್ಲಕ್ಕಿಂತ ಒಂದು 10 ಕ್ವಿಂಟಲ್ ಹೆಚ್ಚಿಗೆ ಬರ್ತದೆ ಸರ್, 10 ಟನ್. ನಾವ್ ಈ ಕಬ್ಬ ಕರೆದು ಕೂಡಲೇ ಬಾಜುಕ್ ಹಾಕಿ ಬಿಡ್ತೀವಿ ಸರ. ಕಬ್ಬ ಹತ್ತು ಟೈಮ್ದಾಗ ಬಾಜುಕ್ ಹಾಕಿ ಸೆಣಬು ಹಾಕ್ತೀವ್ರಿ. ಸೆಣಬು ಹಾಕಿ ಆ ಸಾಲು ಹೊಡೀತಾರಲ್ರಿ, ಆ ಟೈಮ್ದಾಗ ಅದನ್ನ ಕಿತ್ತು ಒಳಗೆ ಹೋಗೋದು, ಮ್ಯಾಗ ರೋಟರ್ ಹೊಡೋದು, ಸಾಲು ಹೊಡೆದು ಬಿಡ್ತೀವಿ. ಚಲೋ ಅನಿಸುತ್ತೆ, ಒಂದು ತಿಪ್ಪಿ ಗೊಬ್ಬರ ಕೊಟ್ಟಂಗೆ ಆಕತಿ, ಚಲೋ ಸರ್. ಇದಕ್ಕಿಂತ ಕಡಿಮೆ ಖರ್ಚಿನಾಗ ನಮಗೆ ಸಾಧ್ಯ ಐತ್ರಿ. ಅದಕ್ಕೆ ಸ್ಪೆಷಲ್ ನೀರು ಅಸಾಯಿಲ್ಲ ರೀ, ಕಬ್ಬಿನ ಜೋಡಿ ಹೋಗತಿ, ಸ್ಪೆಷಲ್ ಅನ್ನೋದು ಏನೂ ಇಲ್ಲ ಸರ್, ಅದ್ರಾಗ ಹಾಕತಿ ರೀ, ಮತ್ತು ಗೊಬ್ಬರ ಹಾಕತ್ತೆ ಸರ್ ನಮ್ಗೆ, ಅದನ್ನ ಮಾಡ್ತೀವಿ ಸರ್ ನಾವು. ತಾವೊಂದು ಮಾತು ಹೇಳಿದ್ರಿ, ರೌದಿಯನ್ನು ಸುಡೋದಿಲ್ಲ ಮತ್ತು ರೌದಿ ಸುಡೋದ್ರಿಂದ ಸಮಸ್ಯೆ ಆಗ್ತದೆ ಅನ್ನುವಂಥ ಮಾತು ಹೇಳಿದ್ರಿ. ಇದು ನಿಮಗೆ ಯಾವಾಗ ಗೊತ್ತಾಯಿತು ನಾವು ಸುಡಬಾರ್ದಪ್ಪ ರೌದಿ ಇದು ಒಳ್ಳೇದಲ್ಲ ಅನ್ನುವಂಥ ಮಾತು, ನಿಮಗೆ ಯಾವಾಗ ಗೊತ್ತಾಯಿತು ಮತ್ತು ಅದರ ನಂತರ ನೀವು ಬೇರೆಯವ್ರಿಗೂ ಸಹಿತ ಸುಡಬಾರ್ದು ಅನ್ನುವಂಥ ಮಾತು ಹೇಳ್ತಾ ಇದ್ದೀರ ಹೆಂಗೆ? ಹಾಂ ಹೇಳ್ತೀವಿ ಸರ್. ಅಂದ್ರೆ ನಾವು ಮೊದಲು ಸುಡತ್ತಿದ್ದೀವಿ ಸರ್, ಅವ್ರು ಹಿರಿಯರು ಏನು ಮಾಡ್ಕೊತ ಬಂದಾರೆ ಅದ ಪದ್ಧತಿಯಾಗಿ ಹೋಗಿದ್ದೀವಿ ರೀ. ನಾವು ನಮ್ಮ ಜಿಲ್ಲೆ ಹತ್ತನೇ ತಾಲೂಕದಾಗ ಒಬ್ಬ ದೊಡ್ಡ ರೈತರು ಅದಾರ ಸರ್, ಅವರು ನಮ್ಮ ಕ್ಲಾಸ್ಮೇಟ ಭೇಟಿಯಾದಾಗ ಸುಡಲಾರ್ದ ನೋಡ್ರಿ ಚಲೋ ಆಕತಿ, ಹಿಂಗೆ ಮ್ಯಾಗಿನ ಮಣ್ಣು ನಾವು ಎಲ್ಲ ಎರೆಹುಳ ಅವು ಇದ್ರ ಸತ್ ಹೋಕ್ಕವು, ಸುಡಲಾರ್ದ ಮಾಡ್ರಿ ಅಂದ್ರಿ. ಆ ಸಲ ಬಂದು ಸರ ನಾವು 2 ಎಕರೆ ಮಲ್ಚಿಂಗ್ ಮಾಡಿ ನೋಡಿದ್ರು, ಅದು ಸುಮಾರು ಒಂದು 5 ಟನ್ ಅದಕ್ಕಿಂತ ಹೆಚ್ಚಿಗೆ ಇಳುವರಿ ಬತ್ತರಿ. ಆಯ್ತು ಮುಂದಿನ ಸಲ ಪೂರ್ತಿ ಹಂಗೆ ಮಾಡಿಬಿಟ್ರಿ ಸರ್. ಮತ್ತು ನಮ್ಮ ಸಮಸ್ಯೆ ಏನಾಗಲ್ಲ ಸರ, ಡ್ರಿಪ್ ಇರ್ತೈತಿ, ನಾವು ಡ್ರಿಪ್ ಇರಿಗೇಷನ್ ಮಾಡ್ತೀವಿ ಸರ್. ನಮ್ಮದು ಈ ಬರಗಾಲ ಪ್ರದೇಶದಲ್ಲಿ ನೀರು ಕಡಿಮೆ ಇರ್ತಾವೆ, ಡ್ರಿಪ್ಪಿಗೆ ಅಂದ್ರೆ ಸ್ವಲ್ಪ ಲಿಮಿಟೆಡ್ ನೀರಿನಾಗ ಹಾಕೈತಿ. ಆ ಮಲ್ಚಿಂಗ್ ಮಾಡಿದ್ರೆ ಒಂದಿನ ಮ್ಯಾಗ ಡ್ರಿಪ್ಪಿನ ಪೈಪ್ ಹೋಗಿದ್ವಿ ಅಂದ್ರೆ ನೀರು ಬೀಳ್ತೈತಿ ರೀ, ಅದ್ರಾಗ ವೇಸ್ಟ್ ಡಿಕಂಪೋಸರ್ ಕೊಟ್ಟರೆ ಜಲ್ದಿ ಕೊಳತ್ತು ಗೊಬ್ಬರ ಹಾಕೈತಿ ಸರ್. ಅದರಿಂದ ನಾವು ರೌಂದಿ ಸುಡು ಗೋಜಿಗೆ ಹೋಗಲ್ಲ ಸರ್. ಎಷ್ಟು ವರ್ಷದಿಂದ? ಸುಮಾರು 1-5 ವರ್ಷ ಆಯ್ತು ಸರ್. ಮೊದಲು ನಾವು ಸುಡತ್ತಿದ್ದೀವಿ ಸರ್, ಈಗ 1-5 ವರ್ಷ ಇಟ್ಕೊಂಡು ಇದನ್ನ ಮಾಡತ್ತೆ ಸರ್. ಈಗ ನಿಮ್ಮ ಸುತ್ತಮುತ್ತಲಿನ ರೈತರು ಇಂಥ ಒಂದು ಕೆಲಸ ಬಿಟ್ಟಾರಂತೀರಿ, ಸುಡುವಂಥ ಒಂದು ಕೆಲಸ ಬಿಟ್ಟಾರಂತೀರಿ? ಇಲ್ಲ ಸರ್, ನಮ್ದು ಒಂದು ಏನು ಒಂದು 30-40 ರೈತರು ಇದ್ರು ನಮ್ಮ ಏರಿಯಾಕ, ಯಾರು ಕಡ್ಡಿ ಪೆಟ್ಟಿಗೆನ ಒಯ್ಯಲ್ಲ ನೋಡಿ ಸರ್, ಯಾರು ಸುಡಂಗೇ ಇಲ್ಲ. ಏನು ಕಾರಣ, ಯಾವ್ದಕ್ಕೆ ಸುಡ್ತಾರ? ಅದು ಸ್ವಚ್ಛ ಆಕತ್ತೆ ಸರ್, ತಿರುಗ್ಯಾಲಕ್ಕೆ ನೀರು ಹಸಾಗೋದು, ಹುಳ ಹುಟ್ಟಿ ಬರ್ತಾವೆ, ಅವತ್ತೊಂದು ರೈತರಿಗೆ ಭಯ. ಅದರಿಂದ ಎಲ್ಲಪ್ಪ ಅದ್ರಾಗ ಹಾವು ಕುಯ್ತು, ಚೋಳು ಕುಯ್ತು, ಕಡಿಸ್ಕೊಂಡು ಸಾಯೋದು ಆಕತ್ತೆ, ಮಂದಿ ಗಾಬರಿ ಆಗಿಬಿಡ್ತೀರಿ. ರೌದಿಯನ್ನು ನಾವು ಹೊಲಕ್ಕೆ ಹಾಕೋದ್ರಿಂದ ಒಂದು ಒಳ್ಳೆ ಹೊದಿಕೆ ಆಗ್ತದೆ, ಅದ್ರ ಜೊತೆಗೆ ನಿಮ್ಮ ಸಾವಯವ ಅಂಶ ಏನದ ಮಣ್ಣಿನೊಳಗೆ ಅದು ಹೆಚ್ಚಾಗ್ತದೆ, ಗೊಬ್ಬರ ಆಗ್ತದೆ, ಅದರಿಂದಾಗಿ ಬೆಳೆ ಇಳುವರಿ ಮತ್ತು ಮಣ್ಣಿನ ಆರೋಗ್ಯ ಕೂಡ ಭಾಳ ಸುಧಾರಣೆ ಆಗ್ತದೆ. ಈ ದೃಷ್ಟಿಯೊಳಗೆ ನಾವು ರೌದಿಯನ್ನು ಯಾವುದೇ ಕಾರಣಕ್ಕೂ ಸುಡುವಂಥ ಒಂದು ಕೆಲಸ ಮಾಡಬಾರ್ದು. ಒಂದು ವೇಳೆ ನಾವು ಸುಟ್ಟಿವಪ್ಪ ಅಂತಂದ್ರೆ ನಮ್ಮ ಹೊಲದೊಳಗಿರುವಂಥ ಮಣ್ಣಿನೊಳಗಿರುವಂಥ ಒಂದು ಜೀವಿಗಳೇನಿರ್ತಾವಲ್ಲಪ್ಪ ಸೂಕ್ಷ್ಮಾಣು ಜೀವಿಗಳು, ಅವು ಸತ್ತು ಹೋಗಿಬಿಡ್ತಾವೆ ಮತ್ತು ಮಣ್ಣು ಬರಡಾಗುವಂಥ ಒಂದು ಸಾಧ್ಯತೆಗಳು ಭಾಳಷ್ಟು ಇರ್ತವೆ. ಅದಕ್ಕೆ ಸುಡುವಂಥದ್ದನ್ನು ಮಾಡಬಾರ್ದು ಅಂಥೇಳಿ ನೀವು ಈಗ ಹೆಂಗೆ ಕಂಡುಕೊಂಡಿರಲ್ಲ, ಉಳಿದಂಥ ನಿಮ್ಮ ಎಲ್ಲ ರೈತರು ಯಾರ್ಯಾರು ಸಂಪರ್ಕದೊಳಗೆ ಬರ್ತಾರೆ ಅವರಿಗೆಲ್ಲ ಇದನ್ನೇ ಪಾಠವನ್ನು ಮಾಡಬೇಕು ಅಂತೇಳಿ ನಮಗೆ ಅನಿಸ್ತದೆ ಸರ್. ನಮ್ಮ ಅಂಡ್ರದಾಗ ಏನು ನಮ್ಮ ಮಾತು ಕೇಳುವಂಥ ಜನ ಇರ್ತಾರಲ್ಲ ರೀ, ಅವರಿಗೆಲ್ಲ ಬಿಟ್ಟಬಿಡ್ತೀವಿ ರೀ. ಅವ್ರು ಏನೋ ಸಮಸ್ಯೆ ನಮ್ಗೆ ಗೊತ್ತಾಗಲ್ಪ ಬರ್ರಿ ಅಂದ್ರೆ ಅದು ಮಷಿನ್ಲೆ ಕಡಿಸಿರಂತೂ ಪ್ರಾಬ್ಲಮ್ ಇಲ್ಲ ಸರ್, ರೌಂದಿ ಸಣ್ಣ ಮಾಡಿಬಿಡ್ತೈತಿ. ರೈತರ ಕೈಲೆ ಕಡಿದ್ರೆ ಅಟ್ಟ ಪ್ರಶ್ನೆ ಬರ್ತೈತಿ ರೀ. ಅವ್ರಿಗೆ ಇಲ್ಲಿ ನಮ್ಮ ಧರ್ಮಸ್ಥಳ ಸಂಘದ್ದು ಗಾಡಿ ಇದಾರೆ ಸರ್, ಮಷಿನ್ ಪುಡಿ ಮಾಡು, ಅವು ಕರ್ಕೊಂಡು ಹೋಗಿ ಒಂದ್ಸಲ ಮಾಡಿ ತೋರಿಸ್ತೀವಿ ಸರ್, ಹಿಂಗೆ ಹಿಂಗೆ ಮಾಡ್ಬೇಕು, ಸ್ವಲ್ಪ ಮಾಡಿ ತೋರಿಸ್ರೆ ಅದ್ರ ಮ್ಯಾಗೆ ಎಲ್ಲ ಮಾಡೇ ಬಿಡ್ತಾರೆ ಸರ್, ಏನು ಪ್ರಶ್ನೆ ಇಲ್ಲ. ಈಗ ಆಲ್ಮೋಸ್ಟ್ ಆಲ್ 70% ಸುಡಂಗಿಲ್ಲ ಸರ್ ರೈತರು, ಏನೋ ಸ್ವಲ್ಪ ಅದು ಇದ್ದವರು ಎಲ್ಪ ಗದಾಡಕತ್ತಿ, ಸ್ವಲ್ಪ ಜೀವದ ಭಯ ಇದ್ದವ್ರು ಅಂತ ಸುಡ್ತಾರೆ ನೋಡ್ರಿ ಇಷ್ಟ. ಈಗ ಕಬ್ಬನ್ನು ಕೊಯ್ಲು ಮಾಡುವಂಥದ್ದು, ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ಮಾಡುವಂಥದ್ದು ನೀವು ಒಬ್ಬೊಬ್ಬರೇ ಮಾಡ್ತಾ ಇದ್ದೀರೋ ಅಥವಾ ಎಲ್ಲ ನಿಮ್ಮ ಸುತ್ತಮುತ್ತಲು ಎಲ್ಲ ರೈತರು ನಿಮ್ಮ ಸ್ನೇಹಿತರೆಲ್ಲ ಕೂಡ್ಕೊಂಡು ಮಾಡೋದ್ರಿಂದ, ಯಾಕಂದ್ರೆ ಸರಳ ಆಗ್ತದೆ ಆಮೇಲೆ ಖರ್ಚು ಕಡಿಮೆ ಬರ್ತದೆ, ಈ ವಿಚಾರ ಏನಾದರೂ ತಾವು ಮಾಡಿ ಮಾಡ್ತಾ ಇದ್ದೀರಿ ಹೆಂಗೆ ಸರ? ನಾವು ನಮ್ಮ ಏರಿಯಾದಾಗ ಏನು ಬೆಳೆದಿರ್ತೀವಲ್ರಿ, ಎಲ್ಲರೂ ಒಂದೇ ಫ್ಯಾಕ್ಟ್ರಿ ಕೊಡ್ತೀವಿ ಸರ್. ನಮ್ದೇನು ಟ್ರಾನ್ಸ್ಪೋರ್ಟೇಷನ್ ನಮ್ಗೆ ಇರಂಗಿಲ್ಲ ರೀ, ಫ್ಯಾಕ್ಟ್ರಿ ಅವ್ರ ಕಡಿದು ಅವ್ರದ್ದು ಇರ್ತೈತಿ ರೀ, ಒಯ್ದು ಅವ್ರದ್ದು ಇರ್ತದೆ ಸರ್. ಆದರೆ ಒಂದು ಏರಿಯಾ ಒಂದು 20-30 ಎಕರೆ ಕಬ್ಬಿಂದ ಕೊಟ್ರೆ ಚಲೋ ಬೆಳೆದವ್ರದ್ದು ಇತ್ತಂದ್ರೆ ಗ್ಯಾಂಗ್ನವ್ರು ಕಡಿಯೋಕೆ ತೊಂದರೆ ಮಾಡಂಗಿಲ್ಲ ರೀ, ಅದ್ರಾಗ ಒಂದು ಸುಮಾರು ಪಡ ಇದ್ರೂ ಹೋಗಿಬಿಡ್ತೈತಿ. ನಾವು ಟೋಟಲ್ ತೋರ್ಸಾಗ ನಾವೇನು 10-20 ರೈತರು ಇರ್ತೀವಿ, ಎಲ್ಲರದು ತೋರಿಸಿ ನಮ್ಮ ಸಹಕಾರ ಮ್ಯಾಗ, ನಮ್ಮ ನೀರಿನ ವ್ಯವಸ್ಥೆ ಮ್ಯಾಗ, ಮೊದಲು ನಂದು ಕಡಿಬೇಕು, ಆಮ್ಯಾಗ ನಿಮ್ದು ಕಡಿಬೇಕು, ಹಿಂಗೆ ಕಡಿಬೇಕು, ನಾವು ಹೊಂದಾಣಿಕೆ ಮಾಡ್ಕೊಂಡು ಕಡಿಸ್ಕೊಂಡ್ಬಿಡ್ತೀವಿ ಸರ್. ನಿಮ್ಮಲ್ಲಿ ನೀರಿನ ವ್ಯವಸ್ಥೆ ಹೆಂಗದ? ಸಾಕಷ್ಟು ನೀರನ್ನು ನೀವು ಸರಿಯಾಗಿ ಮ್ಯಾನೇಜ್ ಮಾಡಿ ನಿರ್ವಹಣೆ ಮಾಡಿ ನೀರು ಉಳಿಸಿ ಬೆಳೆಯನ್ನು ಬೆಳೆಯುವಂಥ ಒಂದು ಕೆಲಸ ಯಾವ ರೀತಿ ಮಾಡ್ತಾ ಇದ್ದೀರಿ ಸರ್? ನಮಗೆ ನೀರು ಸಾಕಷ್ಟು ಐತ್ರಿ, ನೀರಿಂದೇನು ಹಂಗೇನು ಬೋರ್ವೆಲ್ ಚಲೋ ಅದಾವೆ ರೀ, ಆದರೆ ಭೂಮಿ ಸಿಕ್ಕಂಗೆ ಹೋಗಿ ಸರ್ ಕೆಡತೈತಿ ಅನ್ನೋದ್ರಷ್ಟಿದಿಂದ ನಾವು ಡ್ರಿಪ್ ಮಾಡ್ತೀವಿ ರೀ, ಲಿಮಿಟೆಡ್ ಯೂಸ್ ಆಗಲಿ, 1-4 ವರ್ಷ ಹೆಚ್ಚಿಗೆ ಫಲವತ್ತತೆ ಬರ್ತೈತೆ. ಮತ್ತು ಈ ಹೊಳೆಸಲ್ ಸೈಡ್ ಹೆಂಗೆ ಹೊಗಿಸಿ ಹೋಗಿ ಬಿಟ್ಟು ಬರ್ತಾರೆ ನೋಡ್ರಿ, ಆ ಥರ ನಾವು ಮಾಡಂಗಿಲ್ಲ ರೀ. ಯಾಕಂದರೆ ನಮ್ಮ ಸೌಳು ಇರ್ತಾರೆ, ಅವ್ರ ರುಚಿ ಇರ್ತಾವೆ, ನಾವು ಹಾಸಿ ಹೋದ್ರೆ ಉಪ್ಪಾಗಿಬಿಡ್ತೈತೆ ಸರ್. ಅದರಿಂದ ನಮ್ಮದು 4 ವರ್ಷನೇ ಬಾದಕತ್ತೆ ರೀ, ಅದನ್ನು ನಾವು ಮೇಂಟೈನ್ ಮಾಡಲಿಕ್ಕೆ. ಆಮ್ಯಾಗ 3 ವರ್ಷ ಬಿಟ್ಟು ಕಬ್ಬ ತೆಗೆದೀವಿ ಅಂದ್ರೆ ರೀ ಗರ್ಸ್ ಕಡಿತೀವಿ ಸರ್, ಅದಕ್ಕೆ 1 ಎಕರೆಗೆ 10 ಟಿಪ್ಪರು ಹೊಸ ಮಣ್ಣು ಮಾಡ್ಕೋತೀವಿ ಸರ್. ಒಟ್ಟು ಈಗೇನು 60-70 ನೀವು ಇಳುವರಿ ತೊಗೊಳ್ತಾ ಇದ್ದೀರಿ, ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚು ಮಾಡುವಂಥದ್ದಂತೂ ಸಾಧ್ಯತೆಗಳದಾವೆ. 100 ಟನ್ ಬೆಳೆಯುವಂತಹ ರೈತರಿದ್ದಾರೆ, ನಾವು ನೋಡ್ತಾ ಇದ್ದೀವಿ. 100, 110, 120 ಟನ್ ಬೆಳೆಯುವಂಥವ್ರು, ಎಲ್ಲೋ ಕೆಲವರು 150 ಟನ್ ಸಹಿತ ಬೆಳೆದವರು ನಮಗೆ ಸಿಗ್ತಾರೆ. ನಿಮ್ಮ ವಿಚಾರ ಏನದ ಸರ್? ನಾವು ಮಹಾರಾಷ್ಟ್ರದಾಗ ಟಿವಿಯಾಗಿ ನೋಡಿವಿ ಸರ್, ಮನೆ 150 ಟನ್ ಬೆಳೆದಾರೆ ಹತ್ರ ಒಂದು ಎಕರೆಗೆ. ಆದರೆ ಅವರು ಸಾವಯವ ಮಾಡೇ ಬೆಳೆದಾರ. ಅದಕ್ಕೆ ನಾವು ಒಂದ್ಸಲ ಸಾವಯವದ ಕಾಂಟ್ಯಾಕ್ಟ್ ಪಡ್ಕೊಂಡು ಒಬ್ರು ಯಾರು ಚಲೋ ಟೆಕ್ನಿಷಿಯನ್ ಕಾಂಟ್ಯಾಕ್ಟ್ ಮಾಡಿ ಒಂದ್ಸಲ ರೆಫರ್ ಮಾಡಿ ನಮ್ಗೆ ಅನುಭವ ಆತಂದ್ರೆ ನಮ್ಮ ಪೂರ್ತಿ ಸಾವಯವನ ಮಾಡೋ ವಿಚಾರ ಸರ್. ಉತ್ಪನ್ನ ಒಂದು ಸ್ವಲ್ಪ ಎಚ್ಚರ ಹೊನ್ಲಿ ಕಮ್ಮಿರಿ ಹೊನ್ಲಿ ನಾವು ಪ್ರಯತ್ನ ಆಗಿರ್ತೈತಿ ಅದು. ಆದ್ರೆ ಮುಂದಿನ ಮಕ್ಕಳಿಗೆ ಭೂಮಿ ಉಳಿಸ್ಬೇಕಲ್ಲ ಸರ್, ಬರ್ಡ್ ಮಾಡುವುದ ಏನೈತಿ ಅಂತ ಹಿಂಗೆ ವಿಚಾರ ಮಾಡಾತೀವಿ ಸರ್. ಯಾರಾದರೂ ತಮ್ಮ ಜೊತೆ ಮಾತಾಡಬೇಕು ಅಂತಂದ್ರೆ, ತಮ್ಮ ಅನುಭವಗಳನ್ನು ಕೇಳಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಅನ್ನು ಹೇಳ್ತೀರಿ? 9902851988 ಸರ್. ಆದ್ಮೇಲೆ ಈಗೇನು ಶಿವಲಿಂಗಪ್ಪ ಶೇಗುಣಿಶಿ ಅವರು ತಮ್ಮ ನಂಬರನ್ನು ಹೇಳಿದ್ದಾರೆ, ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9902852198 ಈ ನಂಬರನ್ನು ತಾವು ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡ್ಬೋದು. ಒಳ್ಳೆಯದು ಶಿವಲಿಂಗಪ್ಪ ಪರಪ್ಪ ಶೇಗುಣಿಶಿ ಅವರೇ, ಇಲ್ಲಿ ತನಕ ನಮ್ಮ ರೈತರ ಜೊತೆಗೆ ತಾವು ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ವಿಶೇಷವಾಗಿ ಯಾವ ರೀತಿಯಾದಂಥ ಪ್ರಯೋಗಗಳನ್ನು ತಾವು ಮೆಕ್ಕೆಜೋಳದೊಳಗೆ ಕಬ್ಬಿನೊಳಗೆ ಮಾಡಿದ್ದೀರಿ, ಮುಂದಿನ ದಿನಗಳಲ್ಲಿ ಸಾವಯವ ಮಾಡಬೇಕು ಅನ್ನುವಂಥ ಒಂದು ಕನಸು, ಸಂಪೂರ್ಣವಾಗಿ ಸಾವಯವ ಮಾಡಿ ತಮ್ಮ ಹೊಲವನ್ನು ಸುಧಾರಣೆ ಮಾಡಿಕೊಳ್ಳುವಂಥದ್ದು, ಆರೋಗ್ಯವನ್ನು ಸುಧಾರಣೆ ಮಾಡಿಕೊಳ್ಳುವಂಥದ್ದು, ಇದ್ರ ಮೇಲೆ ಭಾಳಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡು ಆ ನಿಟ್ಟಿನೊಳಗೆ ಕೆಲಸ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡಿದ್ದೀರಿ. ಈಗಾಗಲೇ ಕೆಲವು ಸಂದರ್ಭದೊಳಗೆ ತಾವು ಮಾಡ್ತಾ ಇದ್ದೀರಿ, ಇನ್ನು ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಸಾವಯವ ಮಾಡಿದ್ರೆ ಅದರಿಂದ ಒಳ್ಳೆಯ ವಿಷಮುಕ್ತವಾದಂಥ ಒಂದು ಆಹಾರವನ್ನು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಅದ. ಅಲ್ಲದೆ ನಮ್ಮ ಹೊಲವನ್ನು, ಅದರ ಆರೋಗ್ಯವನ್ನು ಸಂಪೂರ್ಣವಾಗಿ ಕಾಯ್ಕೊಂಡು, ಅದರ ಜೊತೆಗೆ ನೀರಿನ ಆರೋಗ್ಯ ಕೂಡ ಭಾಳ ಮುಖ್ಯವಾದಂಥದ್ದು. ಅಂಥ ನೀರನ್ನು ಸಹಿತ ನಾವು ವಿಷಮುಕ್ತವಾಗಿ ಇಟ್ಟುಕೊಂಡು ನಮ್ಮ ಬೆಳೆಯನ್ನು ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಂಡು ಏನು ಕೆಲಸ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡಿದ್ದೀರಿ. ಆ ಕೆಲಸಗಳಲ್ಲಿ ತಮಗೆ ಯಶಸ್ಸು ಸಿಗಲಿ, ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಇಳುವರಿಯನ್ನು ಪಡ್ಕೊಂಡು ಒಳ್ಳೆಯ ಲಾಭವನ್ನು ಮಾಡಿಕೊಳ್ಳ್ರಿ ಅಂಥೇಳಿ ಆಶಿಸ್ತಾ, ಇಲ್ಲಿ ತನಕ ನಮ್ಮ ಎಲ್ಲ ರೈತರ ಜೊತೆಗೆ ತಾವು ಸಂವಾದ ಮಾಡಿದ್ದಕ್ಕೆ, ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕಬ್ಬು ಮತ್ತು ಮೆಕ್ಕೆಜೋಳದ ಬೇಸಾಯ ಅನುಭವ ಕುರಿತು ಜಮಖಂಡಿ ತಾಲೂಕು ಸಾವಳಗಿ ಗ್ರಾಮದ ಶಿವಲಿಂಗಪ್ಪ ಪರಪ್ಪ ಶೇಗುಣಿಸಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಡಾಕ್ಟರ್ ಎಸ್ಎಸ್ ರೋಳಿ. ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ಟಿಲ್ಲರ್ ಚೌಕ್, ಸೋಲಾಪುರ್. ಸೂಟಿಂಗ್ಸ್, ಶರ್ಟಿಂಗ್, ಲೆನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮರೆಯದೆ ಒಮ್ಮೆ ಬನ್ನಿ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ಟಿಲ್ಲರ್ ಚೌಕ್, ಸೋಲಾಪುರ್. तो आइए आज ही सब लेते हैं एक संकल्प, भारत को टीवी मुक्त बनाने का. तभी तो टीवी हारेगा, देश जीतेगा. टीबी के बारे में ज्यादा जानकारी के लिए 1800-11-6666 पर संपर्क करें. ಈಗ ಜನಪದ ಸಂಗೀತ ಕಾರ್ಯಕ್ರಮ ಕೇಳಿ. ಸುಳ್ಯದ ದೇವಕ್ಕ ರಾಮಪ್ಪ ತುಳಜಮ್ಮನವರ್ ಹಾಗೂ ಸಂಗಡಿಗರಿಂದ ಕೋಲಾಟದ ಪದಗಳು. ನಾನಾ ಬಂದಾರ ಆಚಾರ ಬರ